ಸರ್ಕಾರದ ಜನಗಣತಿಯೊಂದಿಗೆ ಜಾತಿ ಸಮೀಕ್ಷೆ ನಿರ್ಧಾರ ಸ್ವಾಗತಿಸಿದ ಬಿಜೆಪಿ. ನಾಳೆ ಎಸ್ಎಸ್ಎಲ್ಸಿ ಫಲಿತಾಂಶ, ಮಧ್ಯಾಹ್ನದ ಬಳಿಕ ವೆಬ್ಸೈಟ್ನಲ್ಲಿ ಪ್ರಕಟ. ಅಂಚೆ ಇಲಾಖೆಯಿಂದ ಓದುಗರಿಗೆ ಇಂದಿನಿಂದ ಜ್ಞಾನಪೋಸ್ಟ್ ಎಂಬ ಹೊಸ ಸೇವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮಹಿಳೆಯರ ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಪುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಕ್ಕಿ ಜ್ವರ ಕುರಿತು ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರೊಡನೆ ಸಂದರ್ಶನ ಕೇಳುವ್ರಿ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಹಕ್ಕಿ ಜ್ವರ ಈ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಂದ್ರನಾಯಕ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್. ಇವತ್ತು ನಮಗೆ ಈ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಈ ಹಕ್ಕಿ ಜ್ವರ ಬಂದ ತಕ್ಷಣ ಒಂಥರ ಆತಂಕ ಮತ್ತೆ ಎಚ್ಚರಿಕೆ ವಹಿಸಬೇಕು. ಏನು ಈ ಹಕ್ಕಿ ಜ್ವರ, ಯಾಕೆ ಇದು ಬರ್ತದೆ, ಮತ್ತೆ ಈ ಬೇಸಿಗೆ ಸಮಯದಲ್ಲಿ ಯಾಕೆ ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು ಡಾಕ್ಟರ್ ಚಂದ್ರನಾಯ್ಕ ಅವರೇ. ಖಂಡಿತ ಸರ್. ಹೇಳಿ, ಈಗ ಹಕ್ಕಿ ಜ್ವರ ಅಂದ್ರೇನು, ಅದರಿಂದಾನೇ ಆರಂಭ ಮಾಡೋಣ. ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಹಕ್ಕಿ ಜ್ವರ ಅಂದ್ರೆ ಇದೊಂದು ವೈಜ್ಞಾನಿಕವಾಗಿ ಹಕ್ಕಿ ಜ್ವರವನ್ನ ಹಕ್ಕಿ ಇನ್ಫ್ಲೂಯೆನ್ಸಾ ಅಥವಾ ಬರ್ಡ್ ಫ್ಲೂ ಅಂತ ಕರೀತಾರೆ. ಇದೊಂದು ಇನ್ಫ್ಲೂಯೆನ್ಸಾ ಅಂತಕ್ಕಂತ ಒಂದು ವೈರಾಣುವಿನಿಂದ ಬರ್ತಕ್ಕಂತ ಒಂದು ರೋಗ ಇದು. ಈ ವೈರಾಣುವಿನ ಪದರದ ಮೇಲೆ ಹಿಮಾಗ್ಲುಟಿನ್ ಮತ್ತೆ ನ್ಯೂರಾಮಿನಿಡೇಸ್ ಅಂತ ಎರಡು ಪ್ರೋಟೀನ್ ಇರ್ತದೆ, ಎಚ್ ಮತ್ತೆ ಎನ್ ಪ್ರೋಟೀನ್ ಅಂತ. ಈ ವೈರಾಣುವಿನಲ್ಲಿ 16 ಬಗೆಯ ಎಚ್ ಪ್ರೋಟೀನ್ ಮತ್ತು 9 ಬಗೆಯ ಎನ್ ಪ್ರೋಟೀನ್ ಗಳಿದ್ದು, ಈ ಒಂದು ಪ್ರೋಟೀನ್ ಗಳ ಕ್ರಮ ಪಲ್ಲಟನೆ ಅದಲು ಬದಲಾಗಿ ಎಷ್ಟೋ ವಿಧವಾದ ವೈರಾಣುವಿನ ಪ್ರಭೇದಗಳು ಜನರೇಟ್ ಆಗ್ತವೆ, ಅಂದ್ರೆ ಹುಟ್ಕೊಳ್ತವೆ. ವಿವಿಧ ಜಾತಿಯ ಪ್ರಾಣಿಗಳಿಗೆ ಅಥವಾ ವಿವಿಧ ದೇಶಗಳಲ್ಲಿ ಅಥವಾ ವಿವಿಧ ಕಾಲಕ್ಕೆ ಬೇರೆ ಬೇರೆ ಪ್ರಭೇದಗಳು ಉತ್ಪತ್ತಿ ಆಗ್ತವೆ. ಉದಾಹರಣೆ ಹೇಳಬೇಕಂದ್ರೆ ಈ ಬಾರಿ ಜಗತ್ತಿನಾದ್ಯಂತ ಕಂಡು ಬಂದಿರತಕ್ಕಂತ ಕೋಳಿ ಜ್ವರದ ವೈರಾಣುವಿನ ಪ್ರಭೇದ H5N1 ಅಂತ ಕರೀತಾರೆ. ಆಮೇಲೆ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈಗ ಹಕ್ಕಿ ಜ್ವರ ಇದರ ರೋಗದ ಇತಿಹಾಸ ಏನ್ ಹೇಳುತ್ತೆ, ಇದು ಹೊಸ ರೋಗನ ಹೆಂಗೆ? ಇದು ಒಂದು ಉತ್ತಮವಾದ ಪ್ರಶ್ನೆ ಸರ್. ಇದು ಹಕ್ಕಿ ಜ್ವರ ನಾವು ಮೊದಲು ಇತ್ತೀಚೆಗೆ ನೋಡಿದ ಕರೋನಾದಂತೆ ಒಂದು ಹಠಾತ್ತನೆ ಬಂದಂತ ರೋಗ ಅಂತೂ ಅಲ್ಲ. ಇದು ತುಂಬಾ ಹಳೆಯ ರೋಗ, ಹಾಗಾಗಿ ಇದು ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಮುಂಜಾಗ್ರತೆ ಬೇಕು, ಇದು ತುಂಬಾ ಹಳೆಯ ರೋಗ. ಸೊ ಸುಮಾರು 140 ವರ್ಷಗಳ ಹಿಂದೆ ಅಂದ್ರೆ 1878 ಇಟಲಿ ದೇಶದಲ್ಲಿ ಮೊದಲನೇ ಬಾರಿಗೆ ಈ ರೋಗನ ಕಂಡುಬಂದಿದ್ದು. ಅಲ್ಲಿ ಅಸಂಖ್ಯಾತ ಕೋಳಿಗಳು ಇದು ರೋಗದಿಂದ ಸತ್ತೋದ್ವು. ಅವಾಗ ತದನಂತರ ಸುಮಾರು 100 ವರ್ಷ ಅಂದ್ರೆ 1955 ಈ ರೋಗ ಮನುಷ್ಯನಿಗೂ ಕೂಡ ಹರಡುತ್ತೆ ಅಂತ ಅವಾಗ ದಾಖಲಾಯಿತು 1955. ಈಗ ಹೇಳಬೇಕಾದ್ರೆ ಏಷ್ಯಾ ಖಂಡದ ಬಹುತೇಕ ಎಲ್ಲಾ ದೇಶಗಳಲ್ಲಿ ಈ ರೋಗ ಇದೆ. ಮತ್ತೆ ಮುಂದುವರೆದ ದೇಶಗಳಾದ ಅಮೆರಿಕ, ಕೆನಡಾ, ಚಿಲಿ, ನೆದರ್ಲ್ಯಾಂಡ್ಸ್ ಆ ದೇಶಗಳಲ್ಲೂ ಕೂಡ ಈ ರೋಗ ಕಂಡು ಬಂದಿದೆ ಸರ್. ಮತ್ತೆ ಇತ್ತೀಚಿನ ದಶಕದಲ್ಲಿ ನೋಡಬೇಕಾದ್ರೆ 1997 ಹಾಂಗ್ಕಾಂಗ್ ನಲ್ಲಿ ಒಂದು ಅಂದ್ರೆ ಒಂದು ದೊಡ್ಡ ಒಂದು ಔಟ್ ಬ್ರೇಕ್ ಆಯ್ತು. ಅಲ್ಲಿಂದ ಇದು ಜಗತ್ತಿನಾದ್ಯಂತ ಕೋಳಿ ರೋಗ ಪಸರಿಸಿಕೊಂಡಿದೆ ಅವತ್ತಿಂದ. ಮತ್ತೆ ಅವತ್ತಿಂದ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ 2006 ಮಹಾರಾಷ್ಟ್ರದಲ್ಲಿ ಕಂಡು ಬಂದ ಸರ್ ಈ ರೋಗ ಇದು. ಅಲ್ಲಿಂದ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರಗಳು ಕ್ರಮವಹಿಸಿ ಈ ರೋಗನ ಹತೋಟಿ ತಂದಿದ್ದಾವೆ. ತದನಂತರ ಪ್ರತಿ ವರ್ಷನೂ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಈ ರೋಗ ಕಂಡುಬಂದಿದೆ ಸರ್, ಭಾರತದಲ್ಲೂ ಕಂಡುಬಂದಿದೆ. ಆದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ಹೊಸ ರೋಗ ಅಲ್ಲ, ಆತಂಕ ಪಡೋ ಯಾವುದೇ ಭಯನೂ ಬೇಡ, ಆತಂಕ ಪಡೋ ಅವಶ್ಯಕತೆನೂ ಇಲ್ಲ. ಆದ್ರೆ ಕೆಲವು ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಸರ್. ಈಗ ತಾವು ಡಾಕ್ಟರ್ ಚಂದ್ರನಾಯ್ಕ ಅವರೇ ಮುಂಜಾಗ್ರತೆ ಅಂತ ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಮಾನವ ತನ್ನ ಪರಿಸರದಲ್ಲಿ ಪಕ್ಷಿಗಳ ಬಗ್ಗೆ ಹೇಳಬೇಕಂದ್ರೆ, ಈಗ ಹಕ್ಕಿ ಅಂತ ಹೇಳಿದ ತಕ್ಷಣ, ಹಕ್ಕಿ ಅಂದ ತಕ್ಷಣ ನಮ್ಮ ಹತ್ರ ಸಾಕಷ್ಟು ಹಕ್ಕಿಗಳಿದ್ದಾವೆ. ಕೋಳಿಗಳು ಒಂದಾಯ್ತು, ಗುಬ್ಬಿಗಳು, ಕಾಗೆಗಳು, ಮತ್ತೆ ಈಗ ಬಾತುಕೋಳಿ, ಈ ತರ ಅನೇಕ ಈಗ ಇವು ನವಿಲುಗಳು ಕೂಡ ಸಾಕಷ್ಟು ಮಾನವನ ಜೊತೆಗೆ ಸಹಜೀವನ ಅವು ಕೂಡ ನಮ್ಮ ಜೊತೆಗೆ ಇರ್ತವೆ. ಈಗ ಪಕ್ಷಿ ಅಂದ ತಕ್ಷಣ ಈಗ ಬರ್ಡ್ ಫ್ಲೂ ಅಂತಾನೆ ಹೇಳ್ತಾರೆ. ಈಗ ಯಾವ ತರ ಇವು ಸಾವು ಕಂಡು ಬರ್ತದೆ ಅವರಲ್ಲಿ, ಮತ್ತೆ ಈಗ ಯಾವುದೇ ಒಂದು ಪಕ್ಷಿ ಎಲ್ಲಿಂದಾನು ಬಂದ್ಬಿಡ್ತದೆ. ಈಗ ಪಕ್ಷಿಗಳು ಅವಕ್ಕೆ ವ್ಯಾಪ್ತಿ ಇಲ್ಲ, ಯಾವ ಖಂಡದಿಂದಾನು ಬರ್ಬೋದು, ಯಾವ ದೇಶದಿಂದಾನು ಅವು ನಮ್ಮ ಊರಿಗೆ ಬರ್ಬೋದು, ನಮ್ಮ ಮನೆ ಪರಿಸರಕ್ಕೂ ಬರ್ಬೋದು, ನಮ್ಮ ಗಾರ್ಡನಿಗೂ ಬರ್ಬೋದು. ಹಿಂಗಿರ್ಬೇಕಾದ್ರೆ ಪಕ್ಷಿಗಳು ಎಲ್ಲಿಂದ ಯಾವ ಒಂದು ಅಂಟು ರೋಗನ ತಂದು ನಮ್ಮ ಪರಿಸರಕ್ಕೆ ತಂದು ಕೊಡ್ತಾವ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸಾಕಷ್ಟು ಆರೋಗ್ಯಪೂರ್ಣವಾದ ಪಕ್ಷಿನೂ ಇರ್ಬೋದು, ಇದು ಗೊತ್ತಾಗಲ್ಲ. ಇದು ಈ ಎಲ್ಲ ಪಕ್ಷಿಗಳ ವಿಚಾರವನ್ನು ನಾವು ಕೇಳಿದಾಗ ಈ ಒಂದು ಕೋಳಿ ಜ್ವರದ ತೀವ್ರತೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ತಾವು ಹೇಳಿದ್ದು ಎಲ್ಲ ಕರೆಕ್ಟ್ ಸರ್. ಯಾಕಂದ್ರೆ ಈ ರೋಗದ್ದು ಹೇಗಿದೆ ಅಂದ್ರೆ, ಇದು ನಾನು ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ, ಇದು ಮುಖ್ಯವಾಗಿ ವಲಸಕ್ಕಿಗಳಿಂದ ಬರ್ತಕ್ಕಂಥ ರೋಗ ಇದು. ನಾನು ಅದನ್ನ ಹೇಳ್ತೀನಿ ಸರ್, ಮುಂದೆ ಹೇಳ್ತೀನಿ. ತಾವು ಕೇಳಿರೋ ಪ್ರಶ್ನೆಗೆ ಪ್ರಸ್ತುತ ಕೋಳಿದ ತೀವ್ರತೆ ಏನು ಅಂದ್ರೆ, ಕಳೆದ ಡಿಸೆಂಬರ್ ತಿಂಗಳಿಂದ ಸರ್ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ರೋಗ ಕಂಡು ಬಂದಿದೆ. ಇದು ಇದುವರೆಗೆ ಮಾಹಿತಿಯಂತೆ ಇದು ಈ ವೈರಾಣು H5N1 ಪ್ರಭೇದಕ್ಕೆ ಸೇರಿದೆ ಅಂತ ಈಗ ಭಾರತದಲ್ಲಿ ನಡೀತಿರ್ತಕ್ಕಂಥ ಎಲ್ಲಾ ಒಂದು ರೋಗ ರೇಖೆಗಳಲ್ಲಿ. ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣದಲ್ಲಿ ಈ ರೋಗ ತುಂಬಾ ಅತಿಯಾದ ರೀತಿಯಲ್ಲಿ ಉದ್ರೇಕಗೊಂಡು ಈಗ ಸುಮಾರು ಲಕ್ಷಾನುಗಟ್ಟಲೆ ಕೋಳಿಗಳು ಸತ್ತೋಗಿದ್ದಾವೆ. ಮತ್ತೆ ಮುಂಜಾಗ್ರತೆ ಕ್ರಮವಾಗಿ ಸಾವಿರಾರು ಕೋಳಿಗಳನ್ನ ಸರ್ಕಾರ ಕೂಡ ನಾಶ ಮಾಡಿದ್ದಾರೆ ಸರ್. ಇವಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಳ್ಳಾರಿಯ ಒಂದು ಕುರಿಕಪ್ಪೆ ಅನ್ನೋ ಗ್ರಾಮದಲ್ಲಿ ಕೋಳಿ ಫಾರಂನಲ್ಲಿ ಈ ರೋಗ ಕಂಡು ಬಂದು ಸುಮಾರು 8,000 ಕೋಳಿಗಳು ಮರಣ ಹೊಂದು ಸರ್ ಅಲ್ಲಿ. ಸೊ ಇದನ್ನ ನಾವು ಹತ್ತಿರದಿಂದ ನೋಡಿದಾಗ ಇದು ತೆಲಂಗಾಣ ಮತ್ತು ಆಂಧ್ರಪ್ರದೇಶದಿಂದ ಈ ಸೋಂಕು ಬಂದಿದೆ ಅಂತ ನಮಗೆ ಒಂದು ಶಂಕಿತ ಆಗಿದೆ ಸರ್. ಮತ್ತೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದಹಳ್ಳಿ ಅನ್ನೋ ಗ್ರಾಮದಲ್ಲೂ ಕೂಡ ಹಿತ್ತಲ ಕೋಳಿ ಅಂದ್ರೆ ಬ್ಯಾಕ್ಯಾರ್ಡ್ ಪೋಲ್ಟ್ರಿನಲ್ಲಿ ಹಿತ್ತಲ ಕೋಳಿಗಳಲ್ಲಿ ಕೂಡ ಈ ರೋಗ ಕಂಡು ಬಂದು ಅಲ್ಲಿದ್ದ ಕೋಳಿಗೆ ಬಂದು ಅದು ಕೂಡ ಆಂಧ್ರಪ್ರದೇಶದಿಂದ ಬಂದಿರಬಹುದು ಅಂತ ಒಂದು ಬಿಟ್ಟಿದ್ದು, ಹಾಗಾಗಿ ರೋಗ ಬಂದಿದೆ ಅಂತ ಶಂಕಿಸಲಾಗಿದೆ ಸರ್. ಈ ಎರಡೂ ಜಾಗದಲ್ಲಿ ಏನ್ ಮುಖ್ಯವಾಗಿ ಅಂದ್ರೆ, ನಮ್ಮ ಪಶುಸಂಗೋಪನಾ ಇಲಾಖೆಯವರು ಮತ್ತೆ ಬೇರೆ ಕಂದಾಯ ಇಲಾಖೆ, ಆರೋಗ್ಯ ಎಲ್ಲರೂ ಸೇರಿ ಈ ರೋಗನ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ರೋಗ ತಡೆಗಟ್ಟಲು ಅತ್ಯಂತ ಯಶಸ್ವಿಯಾಗಿದ್ದಾರೆ ಸರ್. ಮತ್ತೆ ಈ ರೋಗ ಬಂದಿರತಕ್ಕಂತ ಕೋಳಿಗಳನ್ನ ಪುನಃ ಸ್ಪ್ರೆಡ್ ಆಗಬಾರದು ಅಂತ ರಾಜ್ಯದ ಗಡಿ ಭಾಗಗಳಿಂದ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಬಂದೋಬಸ್ತ್ ಮಾಡಿ ಕ್ರಮ ಜರುಗಿಸಿ ಈ ರೋಗನ ತಡೆಗಟ್ಟಲು ಯಶಸ್ವಿಯಾಗಿದ್ದಾರೆ ಸರ್ ಸರ್ಕಾರದವರು. ಈಗ ಡಾಕ್ಟರ್ ಚಂದ್ರನಾಯ್ಕ ಅವರೇ, ತಾವು ವಿಜ್ಞಾನಿಗಳಿಗೆ ಈಗ ಒಂದು ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಸಾಕು ಪಕ್ಷಿಗಳಿಗೆ ಹೆಂಗ ಬರುತ್ತೆ? ಈಗ ನಾವು ನೋಡ್ರಿ, ಗಿಳಿನ ಸಾಕ್ತೇವೆ ನಾವು, ಗುಬ್ಬಿನ ಸಾಕ್ತೇವೆ, ಮತ್ತೆ ಈ ಕೋಳಿನೂ ಜೊತೆಗೆ ಇದೇ ಇರ್ತದಲ್ಲ, ಇದು ಹೆಂಗೆ ನಾವು ಪಕ್ಷಿಗಳಿಗೆ ಬರ್ಬೋದು? ತಾವು ಮೊದ್ಲು ಹೇಳದಂಗೆ ಸರ್, ಇದು ನೋಡಿ ಹಕ್ಕಿ ಜ್ವರ ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಸರ್, ಹಕ್ಕಿ ಜ್ವರನ ತಡೆಗಟ್ಟೋದು ಒಂದ್ಸಲ ಅಸಾಧ್ಯವಾದ ಮಾತು. ಯಾಕಂದ್ರೆ ಸರ್, ಇದು ಮುಖ್ಯವಾಗಿ ಹಕ್ಕಿ ಜ್ವರ ಬರೋದು ಈ ವಲಸೆ ಹಕ್ಕಿಗಳಿಂದ. ಈ ವಲಸೆ ಹಕ್ಕಿಗಳು ಯಾಕೆ, ಫಾರ್ ಉದಾಹರಣೆಗೆ ಹೇಳಬೇಕಂದ್ರೆ ರಷ್ಯಾ, ಉತ್ತರ ಅಮೆರಿಕದಲ್ಲೆಲ್ಲ ಅಲ್ಲಿ ವಾತಾವರಣ ತುಂಬಾ ಕೋಲ್ಡ್ ಆದ ಅಂದ್ರೆ ತುಂಬಾ ಕಡಿಮೆ ಶೀತ ಆದಾಗ ಏನಾಗುತ್ತೆ, ಅವು ಪಕ್ಷಿಗಳು ಅಲ್ಲಿಂದ ಇಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಉಷ್ಣತೆ ಅವ್ರಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಲ್ಲಿಗೆ ವಲಸೆ ಬರ್ತವೆ ಸರ್. ಅವು ಸಾವಿರಾರು ಗಟ್ಟಲೆ ಕಿಲೋಮೀಟರ್ ಹಾರ್ಕೊಂಡು ಇಲ್ಲಿಗೆ ಬರ್ತವೆ, ಇಲ್ಲಿ ಪರಿಸರಕ್ಕೆ ಬಂದ್ಬಿಟ್ಟು ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಮರಿನೂ ಕರ್ಕೊಂಡು ಅವ್ರು ಪುನಃ ಅವ್ರ ದೇಶಕ್ಕೆ ಹೋಗ್ತವೆ. ಅದು ಇದು ಒಂದು ನೈಸರ್ಗಿಕ ಒಂದು ನಿರಂತರ ಪ್ರಕ್ರಿಯೆ, ಇದು ಇದನ್ನ ನಾವು ತಡೆಗಟ್ಟಕ್ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ವಲಸೆ ಹಕ್ಕಿಗಳ ಮಲದಲ್ಲಿ ಹಿಕ್ಕೆಗಳಲ್ಲಿ ಮತ್ತೆ ಅವುಗಳ ಸ್ರವಿಕೆಯಲ್ಲಿ ಈ ವೈರಾಣು ಅತಿ ಯಥೇಚ್ಛವಾಗಿರುತ್ತೆ. ಇದು ಸೊ ಅವು ವಲಸೆ ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂದು ಇದ್ದಾಗ ಆ ಹಿಕ್ಕೆಗಳಲ್ಲಿ ಇರ್ತಕ್ಕಂಥ ವೈರಾಣು ನಮ್ಮ ಪರಿಸರ ಅಥವಾ ನೀರು ಅಥವಾ ಮೇವಿನಲ್ಲಿ ಕಲುಷಿತಗೊಂಡಾಗ ಈ ಕಲುಷಿತ ನೀರು ಅಥವಾ ಮೇವನ ನಮ್ಮ ಸಾಕು ಪಕ್ಷಿಗಳು ಅಥವಾ ಸಂಪರ್ಕಕ್ಕೆ ಬಂದಾಗ ಈ ರೋಗ ನಮ್ಮ ಸಾಕು ಪಕ್ಷಿಗಳಿಗೆ ಬರುತ್ತೆ ಸರ್. ಅಂದ್ರೆ ನಮ್ಮ ಪರಿಸರಕ್ಕೆ ನಮ್ಮನೆ ಬಾಗಿಲಿಗೆ. ಹೌದು ಸರ್, ಹೌದು. ಈಗ ಈ ರೋಗ ಯಾವ್ಯಾವ ತರದಲ್ಲಿ ಹರಡ್ತದೆ, ಯಾವ ವಿಧಾನ ಅಂತ ಹೇಳ್ತೀರಿ ಇದಕ್ಕೆ? ಈಗ ನಾವು ವಲಸೆ ಹಕ್ಕಿಗಳಿಂದ ನಮ್ಮ ಪಕ್ಷಿಗಳಿಗೆ ಹೇಗೆ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಈಗ ಒಂದು ಸಲ ನಮ್ಮ ಸಾಕು ಹಕ್ಕಿ ಜ್ವರ ವೈರಾಣು ಬಂದ್ರೆ ರೋಗಗ್ರಸ್ತ ಪಕ್ಷಿಯ ಹಿಕ್ಕೆಗಳು ಅಥವಾ ಕಣ್ಣಲ್ಲಿ ಅಥವಾ ಮೂಗಲ್ಲಿ ಬರ್ತಕ್ಕಂಥ ಜೊಲ್ಲು ಅಥವಾ ಬೊಣ್ಣೆ ಸ್ರವಿಕೆಗಳಲ್ಲೂ ಕೂಡ ಈ ವೈರಾಣು ಇರುತ್ತೆ ಸರ್. ಸೊ ಈ ಒಂದು ಮಲ ಮತ್ತೆ ಈ ಸ್ರವಿಕೆಗಳು ಅಂದ್ರೆ ವೈರಾಣು ಇರತಕ್ಕಂಥ ಈ ಮಲ ಮತ್ತೆ ಸ್ರವಿಕೆಗಳು ಆರೋಗ್ಯವಂತ ಪಕ್ಷಿಗಳ ನೇರ ಸಂಪರ್ಕಕ್ಕೆ ಬಂದಾಗ ಈ ರೋಗ ಬರುತ್ತೆ ಸರ್, ಒಂದನೇದು. ಎರಡನೇದು, ಈ ಮಲ ಮೂತ್ರ ಸ್ರವಿಕೆಗಳು ಈ ರೋಗಗ್ರಸ್ತ ಪಕ್ಷಿಗಳಿಂದ ಈ ನೀರು ಮತ್ತೆ ಮೇವುಕ್ಕೆ ಕಲುಷಿತಗೊಂಡು ಆ ಕಲುಷಿತ ಮೇವು ಅಥವಾ ನೀರನ್ನ ಈ ಆರೋಗ್ಯವಂತ ಪಕ್ಷಿಗಳು ಕುಡಿದ್ರು ಕೂಡ ಇದು ರೋಗ ಅಂಟ್ಕೊಳ್ಳುತ್ತೆ. ಎಷ್ಟೋ ಸಲ ನಾವು ನೋಡಿದೀವಿ ಈಗ ರೋಗಗ್ರಸ್ತ ರೋಗಾಣು ಇರತಕ್ಕಂಥ ಮಲ ಅಥವಾ ಸ್ರವಿಕೆಗಳು ವಾಹನಗಳು ಅಥವಾ ಯಾವ್ದು ಸಾಧನಗಳು ಅಂದ್ರೆ ಈಗ ಫೀಡಿಂಗ್ ಟ್ರೇ ಅಥವಾ ವಾಟರಿಂಗ್ ಟ್ರೇ ಅದರಲ್ಲಿ ಅದ್ರ ಮೂಲಕ ಕೂಡ ಆರೋಗ್ಯವಂತ ಪಕ್ಷಿಗಳಿಗೆ ಹರಡಬಹುದು. ಮತ್ತೆ ಇತ್ತೀಚೆಗೆ ಮುಖ್ಯವಾಗಿ ಈ ವೈರಾಣು ಗಾಳಿಯಲ್ಲೂ ಕೂಡ ಹರಡಬಹುದು ಅಂತ ತೋರಿಸಿ ದೃಢಪಟ್ಟಿರೋದ್ರಿಂದ ರೋಗ ಇರತಕ್ಕಂತ ಒಂದು ಪರಿಸರದಿಂದ ಗಾಳಿ ಮೂಲಕ ಕೂಡ ಆರೋಗ್ಯವಂತ ಪರಿಸರಕ್ಕೆ ಈ ರೋಗಾಣು ಹರಡ. ಇನ್ನೊಂದು, ಈಗ ಈ ಬರ್ಡ್ ಫ್ಲೂ ಇದರ ಲಕ್ಷಣಗಳ ಬಗ್ಗೆ ಕೂಡ ನಮಗೆ ಮಾಹಿತಿ ಮಾಡಿಕೊಡಿ. ಓಕೆ, ಇದು ಒಂದು ಮುಖ್ಯವಾದ ಇದು ರೈತರು ಮತ್ತು ರೈತಾಪಿ ವರ್ಗದವರು ಮತ್ತೆ ಇದನ್ನ ಮುಖ್ಯವಾಗಿ ಕೇಳಬೇಕಿರೋದು. ಸಾಮಾನ್ಯವಾಗಿ ಹಕ್ಕಿ ಜ್ವರ ಸಾಕು ಕೋಳಿ ಮತ್ತು ಅದರ ವಿವಿಧ ಪ್ರಭೇದಗಳು, ತಾವು ಹೇಳಿದಾಗೆ ಟರ್ಕಿ ಕೋಳಿ ಇರಬಹುದು, ಬಾತುಕೋಳಿ ಇರಬಹುದು, ಪಂಜರದ ಪಕ್ಷಿಗಳಾದ್ರೆ ಮೈನಾ ಗಿಣಿ ಅದರಲ್ಲೂ ಕೂಡ ಈ ರೋಗ ಕಂಡು ಬರುತ್ತೆ ಸರ್. ಇದು ಸೊ ಮುಖ್ಯವಾಗಿ ರೋಗಗ್ರಸ್ತ ಕೋಳಿಗಳು ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಇದ್ದಕ್ಕಿದ್ದಂತೆ ಹಠಾತ್ ಆಗಿ ಅಧಿಕ ಪ್ರಮಾಣದಲ್ಲಿ ಸಾವನ್ನಪ್ಪೋದು ಈ ರೋಗದ ಒಂದು ಪ್ರಮುಖ ಚಿಹ್ನೆ ಸರ್. ಅಂದ್ರೆ ಯಾವ ಲೆಕ್ಕಕ್ಕೆ ಅಂದ್ರೆ ಒಂದು ಫಾರ್ಮ್ ನಲ್ಲಿ ನೀವು 100 ಕೋಳಿ ಇದ್ರೆ ಸುಮಾರು 60-80 ಕೋಳಿ ಯಾವುದೇ ಲಕ್ಷಣಗಳಿಲ್ಲದೆ ಸತ್ತೋಗ್ತಾವ್ ಸರ್, ಬಿದ್ಬಿಡ್ತಾವೆ. ಇದು ಈ ರೋಗದ ಪ್ರಮುಖ ಲಕ್ಷಣ. ಸೊ ಅದು ಬಿಟ್ಟು ಅಂದ್ರೆ ಹಠಾತ್ ಅಧಿಕ ಪ್ರಮಾಣದಲ್ಲಿ ಮರಣ ಈ ರೋಗದ ಒಂದು ಪ್ರಮುಖ ಒಂದು ಲಕ್ಷಣ. ದೊಡ್ಡಲ್ಲ ಕೂಡ, ಹೌದು ಹೌದು, 60-80% ಅಂದ್ರೆ ತುಂಬಾ ಹ್ಯೂಜ್ ಲಾಸ್ ಇದು. ಹೌದು. ಸೊ ಇದರೊಂದಿಗೆ ಆಹಾರ ಬಿಟ್ಬಿಡೋದು, ಮತ್ತೆ ಇದೊಂದು ಫ್ಲೂ ತರ ಇರೋದ್ರಿಂದ ಕೆಮ್ಮು ಸೀನು ಗೊರಗರ ಸೌಂಡ್ ಮಾಡೋದು, ಮತ್ತೆ ಎಲ್ಲೆಲ್ಲಿ ಈಗ ತಲೆ ಮತ್ತೆ ಕಾಲು ಮತ್ತೆ ಎಲ್ಲೆಲ್ಲಿ ಪುಕ್ಕ ಇರಲ್ವಲ್ಲ ಅಲ್ಲೆಲ್ಲ ಇದನ್ನ ನಾವು ಕೆಂಪಾದ ಉರಿಯೂತ ಅಂತ ಹೇಳ್ತೇವೆ. ಅಂದ್ರೆ ಎಡಿಮಾನ್ ಹೆಮೊರೇಜಸ್ ಅಂತ ಊತ ಇರುತ್ತೆ, ಕೆಂಪಾಗುತ್ತೆ, ಅದನ್ನ ನೋಡ್ತೀವಿ. ಮತ್ತೆ ಮುದುರ್ಕೊಂಡು ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಳ್ಳೋದು, ಅತಿಯಾದ ಬೇದಿ, ಮತ್ತು ಒಂದೊಂದು ಸಲ ಏನ್ ಮಾಡ್ತೀವಿ ನಾವು ಅತಿಯಾದ ಇದರಲ್ಲಿ ನರ ದೌರ್ಬಲ್ಯ ನರಗೆ ಸಂಬಂಧಪಟ್ಟ ಅಂದ್ರೆ ಒದ್ದಾಡೋದು ಕೈ ಕಾಲೆಲ್ಲ ಅಂದ್ರೆ ಕಾಲ್ಗಳನ್ನ ಅಳ್ಳಾಡಿಸೋದು, ಇದನ್ನ ನರ ರೋಗದ ಕೆಲವು ಲಕ್ಷಣಗಳನ್ನ ಕೂಡ ನಾವು ನೋಡ್ತೀವಿ ಸರ್. ಈಗ ಈ ಹಕ್ಕಿ ಜ್ವರ ಮನುಷ್ಯರಿಗೆ ಹರಡ್ಬೋದಾ? ಮತ್ತೆ ಈಗ ಹರಡ್ಬೋದಾದ್ರೆ ಏನ್ ಲಕ್ಷಣ ನಾವು ಗುರುತಿಸಬಹುದು ಮನುಷ್ಯರಲ್ಲಿ? ಇದು ಇನ್ನೊಂದು ಅತ್ಯುತ್ತಮ ಪ್ರಶ್ನೆ ಸರ್. ಇದು ಹಕ್ಕಿ ಜ್ವರ ಅತ್ಯಂತ ವಿರಳವಾಗಿ ಮನುಷ್ಯನಿಗೂ ಕೂಡ ಹರಡಬಹುದಾದ ಒಂದು ರೋಗ ಇದು. ಆದ್ರೆ ಇದರಲ್ಲಿ ಹೆದರ್ಕೊಳ್ಳೋದೇನಿಲ್ಲ. ಮುಖ್ಯವಾಗಿ ಕೋಳಿ ಫಾರಂಗಳಲ್ಲಿ ಇರತಕ್ಕಂತ ಕಾರ್ಮಿಕರು ಅಂದ್ರೆ ಕೆಲಸ ಮಾಡೋರು, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋರು, ಮತ್ತೆ ಪಶುಸಂಗೋಪನಾ ಇಲಾಖೆ ಅಂದ್ರೆ ಕೋಳಿಗಳನ್ನ ಮುಟ್ಟೋ ಕೆಲಸ ಮಾಡೋರು, ಮತ್ತೆ ಪ್ರಯೋಗಾಲಯದಲ್ಲಿ ಈಗ ಸ್ಯಾಂಪಲ್ಸ್ ಬರ್ತವೆ ಅದನ್ನ ಟೆಸ್ಟ್ ಮಾಡೋ ಪ್ರಯೋಗಾಲಯದಲ್ಲಿ ಮಾಡ್ತಕ್ಕಂತ ಸಿಬ್ಬಂದಿಗಳು, ಮತ್ತೆ ಕೋಳಿ ಮಾಂಸವನ್ನು ಸಂಸ್ಕರಿಸಿ ಅಂದ್ರೆ ಕೋಳಿ ಕಟ್ ಮಾಡ್ತಾರಲ್ಲ ಅಂಗಡಿಗಳಲ್ಲಿ, ಅವ್ರಿಗೂ ಕೂಡ ಈ ರೋಗ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ಒದಗಿಸಲಿಲ್ಲ ಅಂದ್ರೆ ಈ ರೋಗ ಬರಬಹುದು ಸರ್. ಆದ್ರೆ ಹಕ್ಕಿ ಜ್ವರದಲ್ಲಿ ನೀವು ಹೇಳಿದಂಗೆ ಏನ್ ಲಕ್ಷಣ ಅಂದ್ರೆ ಇದು ಮುಖ್ಯವಾಗಿ ಇನ್ಫ್ಲೂಯೆನ್ಸಾ ತರ ಇರೋದ್ರಿಂದ ಮುಖ್ಯವಾಗಿ ನಾವೇನ್ ನೋಡ್ತೀವಿ ಕೆಮ್ಮು ಜ್ವರ ಮತ್ತೆ ಮೈಕೈ ನೋವು, ಮತ್ತೆ ಟ್ರೀಟ್ಮೆಂಟ್ ಸರಿ ತಗೊಳ್ಳೋದು ನಿಮೋನಿಯಾ ಅಂದ್ರೆ ಶ್ವಾಸಕೋಶ ಇನ್ಫೆಕ್ಷನ್ ಕೂಡ ನಾವು ನೋಡ್ತೀವಿ ಸರ್. ಆದ್ರೆ ನಾನು ಇಲ್ಲಿ ರೈತಾಪಿ ವರ್ಗದವ್ರಿಗೆ ಮತ್ತೆ ಇಲ್ಲಿ ಕೇಳ್ತಿರ್ತಕ್ಕಂಥ ಸಾರ್ವಜನಿಕರು ಒಂದ್ ಮಾತು ಹೇಳ್ತೀನಿ, ನಿಮ್ಗೆ ತಿಳಿದಿರಲಿ, ಇದು ಭಾರತದಲ್ಲಿ ಇಲ್ಲಿವರೆಗೆ ಕೋಳಿ ಜ್ವರದ ವೈರಾಣಿನಿಂದ ಮನುಷ್ಯನಿಗೆ ಸೋಂಕಿತರಾಗಿರ್ತಕ್ಕಂಥ ಯಾವುದೇ ಉದಾಹರಣೆ ಇಲ್ಲಿವರೆಗೂ ಇಲ್ಲ. ಸೊ ಹಾಗಾಗಿ ಇದರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಮತ್ತೆ ಈಗ ಮನುಷ್ಯರಿಗೆ ಒಂದ್ ವೇಳೆ ಅದು ಬಂತಪ್ಪ, ನಾವು ಮನುಷ್ಯರನ್ನ ಹೆಂಗ ಯಾವ ಲಕ್ಷಣಗಳನ್ನ ಅವರಲ್ಲಿ ಕಂಡುಕೊಳ್ಬಹುದು? ರೋಗ ಭಾರಿ ಅತಿ ವಿರಳ ಬರೋದು, ಬಂದ್ರೂ ಕೂಡ ಕೆಮ್ಮು ತಲೆನೋವು ಜ್ವರ ಮೈಕೈ ನೋವು, ಮತ್ತೆ ಒಂದ್ಸಲ ತೀರಾ ಜಾಸ್ತಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂದ್ರೆ ಈಗ ನಿಮೋನಿಯಾ ಸಿಮ್ಟಮ್ ಅಂದ್ರೆ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗೋದು, ಅದನ್ನ ನೋಡ್ತೀವಿ ಸರ್ ನಾವು, ಗೊತ್ತಾಗುತ್ತೆ. ಇನ್ನು ಈ ಹಕ್ಕಿ ಜ್ವರ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕು ಡಾಕ್ಟರ್ ಚಂದ್ರನಾಯ್ಕ ಅವರೇ? ಎಸ್ ಸರ್, ಈಗ ಈ ಹಕ್ಕಿ ಜ್ವರ ನಾನು ಮೊದಲೇ ಹೇಳ್ದಂಗೆ ಈ ರೋಗನ ತಡೆಗಟ್ಟೋದು ಒಂದು ಕಷ್ಟ ಸಾಧ್ಯ ಕಾರಣ. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಈ ರೋಗ ಮುಖ್ಯವಾಗಿ ವಲಸೆ ಹಕ್ಕಿಗಳಿಂದ ಬರ್ತಕ್ಕಂಥ ರೋಗ. ನಾವು ಎಲ್ಲೋ ರಷ್ಯಾದಿಂದ ಅಮೆರಿಕಾದಿಂದ ಚೈನಾದಿಂದ ಬರ್ತಕ್ಕಂಥ ವಲಸೆ ಹಕ್ಕಿಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ನೈಸರ್ಗಿಕ ಪ್ರಕ್ರಿಯೆ ಮತ್ತು ಒಂದು ನೈಸರ್ಗಿಕ ಅದ್ಭುತ ಕೂಡ. ಹೌದು, ಅದು ಆ ಪಕ್ಷಿಗಳು ನಿರಂತರವಾಗಿ ಬರ್ತಾನೆ ಇರ್ತವೆ. ಈ ವರ್ಷ ಅಷ್ಟೇ ಅಲ್ಲ, ಅಥವಾ ಈಗ 4 ವರ್ಷ ಬರದೇ ಇರಬಹುದು, ಮತ್ತೆ ಮುಂದ್ ಬರ್ತಾನೆ ಇರ್ತಾವೆ. ಅಂದ್ರೆ ಅವರು ಹಿಂದಿನ ಆ ಪಕ್ಷಿಗಳ ಫೋರ್ ಫಾದರ್ಸ್ ಕೂಡ ಇಲ್ಲಿ ಬಂದು ಹೋಗ್ತಾರೆ, ಮುಂದೆ ಹುಟ್ಟ ಮರಿಗಳು ಕೂಡ ಇಲ್ಲಿ ಬಂದು ಹೋಗ್ತಾವೆ. ಅಂದ್ರೆ ಆ ಮರಿಗಳು ಜನ್ಮ ತಾಳಿದೆ ಇಲ್ಲಲ್ಲ, ಇಲ್ಲೇ ತಾಳಿದ್ದು. ಹಂಗಾಗಿ ಅದೇ ತಾಯಿ ಅದನ್ನ ಕರ್ಕೊಂಡು ಹೋಗಿ ದಾರಿ ತೋರಿಸಿದೆ, ದಾರಿ ತೋರಿಸ್ತದೆ, ಇದು ನಮ್ಮ ಹಿರಿಯರು ಬಂದಿದ್ದು ಇಲ್ಲಿ ಉಳ್ಕೊಂಡು ಹೋಗಿದ್ರು, ನಾವೆಲ್ಲ ಇಲ್ಲಿ ಹುಟ್ಟಿದ್ದು ಮತ್ತೆ ನೀವು ಹುಟ್ಟಿದ್ರೆ ಈ ತರ. ನೈಸರ್ಗಿಕ ಪ್ರಕ್ರಿಯೆ ಆಗಿರೋದ್ರಿಂದ ಇದನ್ನ ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಈ ರೋಗ ಮುಖ್ಯವಾಗಿ ವಲಸೆ ಹಕ್ಕಿಗಳಿಂದ ಬರೋದ್ರಿಂದ ನಾವು ಈ ರೋಗನ ತಡೆಗಟ್ಟೋದು ಒಂಥರ ಅಸಾಧ್ಯವಾದ ಮಾತು. ಇನ್ನೊಂದು ವಿಚಾರ ಅಂದ್ರೆ ಈ ರೋಗನ ಮೊದಲೇ ಹೇಳ್ದಂಗೆ ಈ ರೋಗಾಣುನ ತುಂಬಾ ಲಕ್ಷಾನ್ಗಟ್ಟಲೆ ಪ್ರಭೇದಗಳಿದಾವೆ, ಇದರಲ್ಲಿ ಪ್ರಭೇದಗಳಿರೋದ್ರಿಂದ ನಾವು ಇದಕ್ಕೆ ಲಸಿಕೆ ತಯಾರಿಸೋದು ಒಂದು ಚಾಲೆಂಜ್ ನಮ್ಗೆ. ಉದಾಹರಣೆಗೆ ಈಗ H5N1 ಅಂತ ಹೇಳ್ತೀವಿ, H5N1 ಈ ವರ್ಷ ಔಟ್ ಬ್ರೇಕ್ ಆಗಿದೆ ಎಲ್ಲಾ ಕಡೆ. ಈಗ H5N1ಗೆ ನಾವು ಲಸಿಕೆ ಕಂಡಿಡಿದ್ರು ಕೂಡ ನೆಕ್ಸ್ಟ್ ಇಯರ್ H3N8 ಬೇರೆ ಯಾವ್ದೋ ವೈರಾಣು ರೋಗ ಬರುತ್ತೆ. ಹಂಗಾಗ್ಬಿಟ್ಟು ಲಸಿಕೆ ಉತ್ಪಾದನೆ ಮಾಡೋದು ಒಂದು ಒಂದು ಸವಾಲಿನ ಕೆಲಸ, ಮತ್ತು ಆ ಲಸಿಕೆ ಇದ ಉಪಯುಕ್ತತೆ ಕೂಡ ಒಂದು ಪ್ರಶ್ನಾತೀತವಾಗಿರೋದ್ರಿಂದ ಸೊ ಈ ರೋಗನ ತಡೆಗಟ್ಟೋದು ಸ್ವಲ್ಪ ಕಷ್ಟ. ಆದ್ರೂ ಕೂಡ ಆದಾಗಿ ಕೂಡ ಹಕ್ಕಿ ಜ್ವರನ ನಮ್ಮನ್ನ ಕಾಡದಂತೆ, ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡದಂತೆ ನಾವು 100% ಮುಂಜಾಗ್ರತೆ ಕ್ರಮ ವಹಿಸಿದ್ರೆ ಈ ರೋಗದಿಂದ ನಮ್ಗೆ ಏನು ಅನಾಹುತ ಆಗದಿರಂಗೆ ನಾವು ನೋಡ್ಕೋಬಹುದು. ಉದಾಹರಣೆಗೆ ಅತಿ ಮುಖ್ಯವಾಗಿ ಏನ್ ಮಾಡಬೇಕು ನಾವು ತಡೆಗಟ್ಟೋದ ರೀತಿ ಯಾವ ತರ ಇರುತ್ತೆ ಅಂದ್ರೆ, ಅತಿ ಮುಖ್ಯವಾಗಿ ಕೋಳಿ ಫಾರ್ಮ್ಗಳಲ್ಲಿ ಬಯೋಸೆಕ್ಯೂರಿಟಿ ಮೆಷರ್ಸ್ ಅಂದ್ರೆ ಏನಂದ್ರೆ ಜೈವಿಕ ಭದ್ರತೆಯನ್ನು ಸಮರ್ಪಕವಾಗಿ ನಾವು ಅಳವಡಿಸ್ಕೋಬೇಕು. ಉದಾಹರಣೆಗೆ ಅಧಿಕೃತ ವ್ಯಕ್ತಿಗಳು ಮಾತ್ರ ಫಾರ್ಮ್ ಒಳಗೆ ಎಂಟ್ರಿ ಆಗಿ ಯಾರ್ಯಾರೋ ಬರೋರ್ನೆಲ್ಲ ಎಂಟ್ರಿ ಕೊಡಕ್ ಹೋಗ್ಬೇಕು, ಅಧಿಕೃತ ವ್ಯಕ್ತಿಗಳು ಮಾತ್ರ ಪ್ರವೇಶ ಮಾಡಬೇಕು. ಮತ್ತೆ ಫಾರ್ಮ್ ನಲ್ಲಿ ಮುಖ್ಯ ದ್ವಾರದಲ್ಲಿ ಡಿಪ್ಪಿಂಗ್ ಪಿಟ್ ಅಂತ ಮಾಡ್ತೀವಿ, ಅಂದ್ರೆ ಒಂದು ನೀರಿನ ಟ್ಯಾಂಕ್ ಮಾಡ್ಬಿಟ್ಟು ಅದರಲ್ಲಿ ನಾವು ಇದು ಏನಪ್ಪ ಸೋಂಕು ನಿವಾರಕನ ಹಾಕಿರ್ತೀವಿ, ಯಾರೇ ಬಂದ್ರು ಕಾಲ್ನ ಅದ್ರೊಳಗೆ ಅದ್ಕೊಂಡೇ ಹೋಗ್ಬೇಕು. ವೆಹಿಕಲ್ಸ್ ಬಂದ್ರು ಕೂಡ ಆ ವೆಹಿಕಲ್ ಚಕ್ರಗಳು ವಾಹನಗಳ ಚಕ್ರಗಳು ಅದ್ರ ಮೂಲಕನೇ ಪಾಸ್ ಆಗೋದ್ರಿಂದ ನಮ್ಮ ಒಂದು ವೆಹಿಕಲ್ಸ್ ಮೇಲೆ ಅಥವಾ ನಮ್ಮ ಕಾಲ್ನಲ್ಲಿ ಇರ್ತಕ್ಕಂಥ ಕ್ರಿಮಿ ಅಲ್ಲಿ ಸತ್ತೋಗುತ್ತೆ. ಅದು ಇಂಪಾರ್ಟೆಂಟ್ ಮಾಡಿ ಸ್ಯಾನಿಟೈಸರ್ ಇರುತ್ತೆ ಸರ್ ನೀರಲ್ಲಿ, ಸೊ ಹಂಗಾಗಿ ಅದು ನಿಷ್ಕ್ರಿಯಗೊಳ್ಳುತ್ತೆ. ಮತ್ತೆ ವಾಹನಗಳು ಫಾರ್ಮ್ಗೆ ಬಂದಾಗ ಅದ್ರ ಮೇಲೆ ಸೋಂಕು ನಿವಾರಕನ ಸಿಂಪಡಿಸಬೇಕು. ಮತ್ತೆ ಇನ್ನೊಂದು ಮುಖ್ಯವಾಗಿ ಕಾರ್ಮಿಕರು ರಕ್ಷಾ ಕವಚ PPE ಕಿಟ್ ಅಂತ ಏನ್ ಹೇಳ್ತೀವಿ, ಏಪ್ರಾಣಗಳು ಹಾಕೋಬೇಕು, ತೊಡ್ಕೋಬೇಕು, ಮುಖಕ್ಕೆ ಮಾಸ್ಕ್ ಹಾಕೋಬೇಕು, ಗಂಬೂಟ್ಗಳನ್ನ ಹಾಕ್ಬೇಕು, ಮತ್ತೆ ಅವ್ರ ಬೀದಿಲಿ ಹಾಕೊಳ್ಳೋದ ಬಟ್ಟೆಗಳನ್ನ ಫಾರ್ಮ್ ನಲ್ಲಿ ಹಾಕೋಬಾರ್ದು ಅನ್ನೋ ಇದು ಆಯ್ತಾ. ಅಲ್ಲಿ ಆ ಪರಿಸರಕ್ಕೆ ಬೇರೆ ಬಟ್ಟೆ ಹಾಕೊಬೇಕು. ಹೌದು ಹೌದು. ಮತ್ತೆ ಕೋಳಿ ಫಾರಂಗೆ ಕಾಲಕಾಲಕ್ಕೆ ತಕ್ಕಾಗಿ ಕ್ರಿಮಿನಾಶಕ ಸಿಂಪಡಿಸಬೇಕು, ಮತ್ತೆ ಆವರಣವನ್ನ ನಾವು ಸಾಧ್ಯ ಆದಷ್ಟು ಸ್ವಚ್ಛವಾಗಿಟ್ಕೋಬೇಕು. ಮತ್ತೆ ಬೇರೆ ಫಾರಂಗಳಿಂದ ನಮ್ಮ ಫಾರಂಗೆ ಕೋಳಿಗಳನ್ನ ಅಥವಾ ಮೊಟ್ಟೆಗಳನ್ನ ತರಬೇಕಾದ್ರೆ ಅಥವಾ ನಮ್ಮ ಫಾರ್ಮಿನ ಇನ್ನೊಂದು ಫಾರ್ಮ್ಗೆ ನಾವು ಕೋಳಿಗಳು ಅಥವಾ ಮೊಟ್ಟೆಗಳನ್ನ ಅಥವಾ ಯಾವ್ದಾದ್ರು ಪದಾರ್ಥಗಳನ್ನ ನಾವು ರವಾನೆ ಮಾಡಬೇಕಾದ್ರೆ ನಾವು ವಾಹನಗಳ ಬಗ್ಗೆ ಮತ್ತೆ ಬೇರೆ ತರ ನಾವು ಅತ್ಯಂತ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೋಬೇಕು. ಮತ್ತೆ ಅತ್ಯಂತ ಮುಖ್ಯವಾಗಿ ಹಠಾತ್ ಆಗಿ ನಿಮ್ಮ ಕೋಳಿ ಫಾರಂನಲ್ಲಿ ಆ ಅಸಹಜವಾದ ಸಾವು ಕಂಡು ಬಂದ್ರೆ, ಕೋಳಿ ಜ್ವರದ ಚಿಹ್ನೆಗಳನ್ನ ಏನಾದ್ರು ಕಂಡು ಬಂದ್ರೆ, ತಾವು ಸಮೀಪದ ನಿಮ್ಗೆ ಸನಿಹದ ಒಂದು ಪಶುವೈದ್ಯಕೀಯ ಆಸ್ಪತ್ರೆಗೆ ಮತ್ತು ಪಶುವೈದ್ಯರನ್ನ ಕಂಡು ಅವರ ಗಮನಕ್ಕೆ ತರೋದು ಮುಖ್ಯ. ಯಾಕಂದ್ರೆ ಇದರಿಂದ ನಾವು ರೋಗ ಹರಡೋದನ್ನು ಅವಾಯ್ಡ್ ಮಾಡಬಹುದು, ಮತ್ತೆ ಮನುಷ್ಯರಿಗೆ ಅಕಸ್ಮಾತ್ ಸಾಧ್ಯತೆಗಳನ್ನು ಎಲ್ಲಾ ರೀತಿಯಲ್ಲಿ ಕ್ಷೀಣಿಸಬಹುದು ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈಗ ರೋಗ ಬಂದ್ಬಿಡ್ತಪ್ಪ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಹೇಗೆ ಕ್ರಮ ಕೈಗೊಳ್ಳುತ್ತದೆ, ಅದು ಭಾರತ ಸರ್ಕಾರನೇ ಇರಬಹುದು. ಹೌದು ಹೌದು, ಇದು ಒಂದು ಒಳ್ಳೆಯ ಪ್ರಶ್ನೆ ಸರ್. ಇದು ರೋಗ ನಮ್ಗೆ 2006 ಈ ನಮ್ಮ ದೇಶದಲ್ಲಿ ಕಂಡಿರೋದ್ರಿಂದ ಭಾರತ ಸರ್ಕಾರ ಒಂದು ಕೆಲವು ಮಾರ್ಗಸೂಚಿಗಳನ್ನ ಮಾಡಿಕೊಂಡಿದೆ. ಒಂದು ಅತ್ಯಂತ ನಾನು ಎಲ್ಲವೂ ಹೇಳಕ್ ಹೋಗಲ್ಲ, ಒಂದು ಮುಖ್ಯವಾದ ಮಾರ್ಗಸೂಚಿ ಅಂದ್ರೆ, ಒಂದು ಬಾರಿ ರೋಗ ದೃಢವಾದ ಮೇಲೆ ಎಲ್ಲಿ ರೋಗ ಬರುತ್ತಲ್ಲ, ರೋಗ ಬಂದಿರೋ ಸ್ಥಳದಿಂದ 1 ಕಿಲೋಮೀಟರ್ ನಾವು ವಿಸ್ತೀರ್ಣವನ್ನ ನಾವು ಅದನ್ನ ರೋಗಗ್ರಸ್ತ ಜಾಗ ಅಂತ ಹೇಳಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳನ್ನು ಸಾಯಿಸ್ತವೆ. ಅಲ್ಲಿ ರೋಗ ಬಂದಿರ್ತಕ್ಕಂಥ ಜಾಗದಿಂದ 1 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಎಲ್ಲಾ ಪಕ್ಷಿಗಳು ರೋಗ ಇರ್ಲಿ ಇಲ್ದವ್ರು ಎಲ್ಲದನ್ನು ಸಾಯಿಸ್ತೀವಿ. ಅದು ಕೋಳಿ ಇರ್ಬೋದು ಮತ್ತೆ ಯಾವುದೇ ಪಕ್ಷಿ ಇರ್ಬೋದು ಸಾಯಿಸ್ತೀವಿ. ಅದಕ್ಕೆ ಸರ್ಕಾರ ಸೂಕ್ತವಾದ ಕಾಂಪನ್ಸೇಷನ್ ಕೊಡುತ್ತೆ, ಒಂದು ಕೋಳಿಗೆ ಇಷ್ಟು ಅಂತ ದುಡ್ಡು ಕೊಡುತ್ತೆ. ಸಾಕದಂತ ಪಕ್ಷಿಗಳಿದ್ರೆ ಅದಕ್ಕೆ ಅರಣ್ಯ ಇಲಾಖೆಯಿಂದ ಹೆಲ್ಪ್ ತಗೊಂಡು ಅದನ್ನ ಕೆಲವು ಸಲ ನಾವು ಮಾಡ್ತೀವಿ ಸರ್ ಅದನ್ನ. ಆಮೇಲೆ ನೀವು ಅದು ಸಾಯಿಸಬೇಕಂದ್ರೆ ಆ ಪಕ್ಷಿಗಳು ಮತ್ತೆ ಹಾರೋಗ್ಬಿಡ್ತಾವಲ್ಲ? ಇಲ್ಲ ಇಲ್ಲ, ಅದಕ್ಕೆ ಮಾರ್ಗಸೂಚಿಗಳಿದೆ ಸರ್, ಯಾವ ತರ ಹಿಡ್ಕೋಬೇಕು, ಯಾವ ತರ ಸಾಯಿಸಬೇಕು ಅಂತೆಲ್ಲ ಇದೆ. ಅದು ಮಾಡ್ತೀವಿ. ಮತ್ತೆ ಅಂದ್ರೆ ರೋಗ ಬಂದಿರತಕ್ಕಂಥ ಜಾಗದಿಂದ 1 ಕಿಲೋಮೀಟರ್ನ ಇನ್ಫೆಕ್ಟೆಡ್ ಝೋನ್ ಅಥವಾ ರೋಗಗ್ರಸ್ತ ಜಾಗ ಅಂತ ಹೇಳಿ ಎಲ್ಲಾದ್ರು ಸಾಯಿಸ್ತೀವಿ. ಆ 1 ಕಿಲೋಮೀಟರ್ ಆದ ನಂತರ 9 ಕಿಲೋಮೀಟರ್ನ ನಾವು ಕಣ್ಗಾವಲು ಜಾಗ ಸರ್ವೆಲೆನ್ಸ್ ಏರಿಯಾ ಅಂತ ಹೇಳ್ಬಿಟ್ಟು ಅಲ್ಲಿ 60 ದಿನಗಳ ಕಾಲ ನಾವು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷಿಗಳ ಒಂದು ಮಾದರಿಗಳನ್ನ ಸಂಗ್ರಹಿಸಿ ನಾವು ಭೋಪಾಲ್ ಲ್ಯಾಬ್ ಕಳಿಸ್ತೀವಿ. ಭೋಪಾಲ್ ನಮ್ಮ ಲ್ಯಾಬ್ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾದ. ಸೊ ಅಲ್ಲಿ ಪ್ರತಿ 60 ದಿನಗಳು ನಾವು ಟೆಸ್ಟ್ ಮಾಡ್ತೇವೆ, ಅಂದ್ರೆ ಕಣ್ಗಾವಲು, ರೋಗ ಪುನಃ ಸ್ಪ್ರೆಡ್ ಆಗಿದೆ ಅಂತ ನಾವು ಕಣ್ಗಾವಲು ಇಡ್ತೀವಿ ಅಲ್ಲಿ. ಯಾವುದೇ ರೋಗ ಇಲ್ಲ ಅಂದ್ರೆ ಇದು ಮುಖ್ಯವಾಗಿ ಒಂದು ಇನ್ಫೆಕ್ಟೆಡ್ ಝೋನ್, ಇನ್ನೊಂದು ಸರ್ವೆಲೆನ್ಸ್ ಝೋನ್ ಅಲ್ಲಿ 60 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ರೋಗನ ಕಣ್ಗಾವಲು ಮಾನಿಟರ್ ಮಾಡಿ, ಇದು ಭಾರತ ಸರ್ಕಾರದ ಒಂದು ಮುಖ್ಯ ಒಂದು ಮಾರ್ಗಸೂಚಿ ಸರ್ ಇದು ರೋಗ ತಡೆಗಟ್ಟಿಗೆ. ಮತ್ತೆ ಇದು ತುಂಬಾ ಎಫೆಕ್ಟಿವ್ ಆಗಿ ಒಂದು ಪರಿಣಾಮಕಾರಿಯಾಗಿ ಒಂದು ಮಾರ್ಗಸೂಚಿಯಾಗಿ ನಮಗೆ ತುಂಬಾ ಹೆಲ್ಪ್ ಮಾಡಿದೆ ನಮ್ಮ ದೇಶದಲ್ಲಿ ರೋಗನ ತಡೆಗಟ್ಟಲಿಕ್ಕೆ ಸರ್ ಇದು. ಡಾಕ್ಟರ್ ಚಂದ್ರನಾಯಕರೇ, ಈಗ ಈ ರೋಗ ಬಂದು ಹೋಯ್ತಪ್ಪ, ಈ ರೋಗ ಬಂದು ಹೋದ ತಕ್ಷಣ ಮತ್ತೆ ನಾವು ಎಷ್ಟು ದಿನಗಳ ನಂತರ ನಾವು ಪುನಃ ಕೋಳಿನ ಸಾಕ್ಲಿಕ್ಕೆ ಆರಂಭ ಮಾಡಬಹುದು? ಇದು ಒಂದು ಉತ್ತಮವಾದ ಪ್ರಶ್ನೆ ಸರ್. ಈಗ ನಾನು ಹೇಳಿದಾಗ, ಈಗ ಏನು ಎಲ್ಲಿ ರೋಗ ಬರುತ್ತೆ ಅಲ್ಲಿ ನಾವು 1 ಕಿಲೋಮೀಟರ್ ಅಲ್ಲಿ ಎಲ್ಲಾ ಕೋಳಿಗಳನ್ನ ಸಾಯಿಸ್ಬಿಟ್ಟಿರ್ತೀವಿ. ಸೊ ಅಲ್ಲಿ ನಾವು ಪುನಃ ಅಲ್ಲಿಂದ ನಾವು 60 ದಿನಗಳ ಕಾಲ ಸರ್ವೆಲೆನ್ಸ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತ ಅದ 1 ಕಿಲೋಮೀಟರ್ ನಂತರದ ಜಾಗದ 10 ಕಿಲೋಮೀಟರ್ ಅಲ್ಲಿ ನಾವು ಎಲ್ಲ ಟೆಸ್ಟ್ ಮಾಡಿರ್ತೀವಿ. ಈಗ ಒಂದು ಸಾರಿ ಹಕ್ಕಿ ಜ್ವರ ಬಂದು ಹಳ್ಳಿಗೆ ಅಥವಾ ಫಾರ್ಮ್ಗೆ ಬಂದ ಮೇಲೆ ಅಲ್ಲಿಂದ ಕನಿಷ್ಠ, ಈಗ ಸರ್ವೆಲೆನ್ಸ್ ಪೀರಿಯಡ್ ಅಲ್ಲಿ ನಮ್ಗೆ ಯಾವುದೇ ಹೊಸ ಕೇಸ್ಗಳು ಬಂದಿಲ್ಲ ಅಂದ್ರೆ ಅಲ್ಲಿಂದ 90 ದಿನಗಳ ಕಾಲ, ಅಂದ್ರೆ 3 ತಿಂಗಳ ಕಾಲ ಯಾವುದೇ ಪಕ್ಷಿಗಳನ್ನ ನಾವು ಸಾಕುವಂತಿಲ್ಲ. ಮತ್ತೆ ಆ ಜಾಗದಲ್ಲಿ ಕಣ್ಗಾವಲು ಸಮಯದಲ್ಲಿ ಯಾವುದೇ ಹೊಸ ಕೇಸ್ಗಳು, ಹೊಸ ಹಕ್ಕಿ ಜ್ವರ ಪ್ರಕರಣ ಕಂಡು ಬರದಿದ್ದಲ್ಲಿ 90 ದಿನಗಳ ಅಂದ್ರೆ 3 ತಿಂಗಳ ನಂತರ ರೈತರು ಕ್ರಮೇಣವಾಗಿ ಪುನಃ ಪಕ್ಷಿಗಳನ್ನ ಸಾಕಲಿಕ್ಕೆ ಪ್ರಾರಂಭಿಸಿ. ಅಂದ್ರೆ ಅಲ್ಲಿ ತನಕ ನೀವು 3 ತಿಂಗಳ ಕನಿಷ್ಠ ಕಾಯಲೇಬೇಕು ಸರ್. ಕಾಯಲೇಬೇಕು, ಕಂಪ್ಲೀಟ್ ಅಲ್ಲಿ ಸ್ಯಾನಿಟೈಸ್ ಆಗಿರುತ್ತೆ, ಫುಲ್ ಸ್ಯಾನಿಟೈಸ್ ಆಗಿರುತ್ತೆ, ರೋಗ ಅನ್ನೋದು ಜೀರೋ ಆಗಿರುತ್ತೆ. ಜೀರೋ ಇರುತ್ತೆ ಸರ್. ಇನ್ನೊಂದು ಡಾಕ್ಟ್ರೆ, ಈಗ ಈ ರೋಗಕ್ಕೆ ಬರ್ಡ್ ಫ್ಲೂಗೆ ಚಿಕಿತ್ಸೆ ಯಾವ್ದಾದ್ರು ಉಂಟಾ? ಇದು ಪುನಃ ಒಂದು ಉತ್ತಮವಾದ ಪ್ರಶ್ನೆ ಸರ್. ಈ ನಾನ್ ಮೊದಲೇ ಹೇಳದಂಗೆ ಪಕ್ಷಿಗಳಲ್ಲಿ ಈ ರೋಗ ಅಕ್ಯೂಟ್ ಡಿಸೀಸ್, ಅಂದ್ರೆ ಅಕ್ಯೂಟ್ ಅಂದ್ರೆ ಸಡನ್ ಆಗಿ ಹಠಾತ್ ಆಗಿ ಬಂದು ಎಲ್ಲಾರನ್ನು ಸಾಯಿಸ್ಬಿಡತಕ್ಕಂತ ರೋಗ ಇದು ಪಕ್ಷಿಗಳಲ್ಲಿ. ಹಾಗಾಗಿ ಈ ರೋಗ ಟ್ರೀಟ್ಮೆಂಟ್ ಪಕ್ಷಿಗಳಲ್ಲಿ ಈ ರೋಗ ಚಿಕಿತ್ಸೆ ಕೆಲಸ ಮಾಡಕ್ಕೆ ಕೊಡೋದಿಲ್ಲ. ಹಾಗಾಗಿ ಪಕ್ಷಿಗಳಲ್ಲಿ ಅದು ರೋಗಗ್ರಸ್ತ ಪಕ್ಷಿಗಳಿಗೆ ಯಾವುದೇ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಹಾಗಾಗಿ ಪಕ್ಷಿಗಳಲ್ಲಿ ಈಗ ಇದಕ್ಕೆ ಚಿಕಿತ್ಸೆ ಇಲ್ಲ. ಆದ್ರೆ ಮನುಷ್ಯರಿಗೆ ವೆರಿ ರೇರ್ಲಿ, ಅಂದ್ರೆ ಅತ್ಯಂತ ವಿರಳವಾಗಿ ಬಂದರೂ ಕೂಡ ಈ ರೋಗಕ್ಕೆ ತಡೆಗಟ್ಟಲಿಕ್ಕೆ ಟ್ಯಾಮಿಫ್ಲೂ ಮತ್ತೆ ರೆಲೆನ್ಸಾ ಅಂತ ಎರಡು ಒಳ್ಳೆಯ ಪರಿಣಾಮಕಾರಿಯಾದ ಒಂದು ಟ್ಯಾಮಿಫ್ಲೂ ಔಷಧಿಗಳಿದೆ ಸರ್. ಇದನ್ನ ಆರೋಗ್ಯ ಇಲಾಖೆ ಅದಕ್ಕೆ ಸೂಕ್ತ ಇದೆ. ಬಟ್ ಮನುಷ್ಯರಲ್ಲಿ ಇದಕ್ಕೆ ಪರಿಣಾಮಕಾರಿಯಾದ ಟ್ರೀಟ್ಮೆಂಟ್ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಟ್ರೀಟ್ಮೆಂಟ್ ಇದೆ. ಬರ್ಡ್ ಫ್ಲೂ ಬಂದ್ರೆ ಯಾರು ಹೆದರ ಅವಶ್ಯಕತೆ ಅವಶ್ಯಕತೆ ಇಲ್ಲ, ಅಂದ್ರೆ ತಕ್ಷಣ ತಾವು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೋಬೇಕು. ಬರದಿಲ್ಲ, ಬರದೇ ಇರೋ ತರ ನಾವು ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು. ಅಕಸ್ಮಾತ್ ಅತಿ ವಿರಳವಾಗಿ ಬಂದರೂ ಕೂಡ ಅದಕ್ಕೆ ವೆರಿ ಪರಿಣಾಮಕಾರಿಯಾದ ಒಂದು ಟ್ರೀಟ್ಮೆಂಟ್ ಇದಕ್ಕೆ ಇದೆ ಸರ್. ಇನ್ನೊಂದು ಡಾಕ್ಟ್ರೆ, ಈ ಪಕ್ಷಿ ಬಿಟ್ಟು ಈ ಹಸುಗಳಿರ್ಬೋದು, ಬೆಕ್ಕಿರ್ಬೋದು, ಇವಕ್ಕೆ ಯಾವ್ದಾದ್ರು ಸೋಂಕು ಬರೋ ಸಾಧ್ಯತೆ ಉಂಟಾ? ಏನ್ ಒಂದು ಉತ್ತಮವಾದ ಪ್ರಶ್ನೆ. ಆಕ್ಚುಲಿ ಸಾಮಾನ್ಯವಾಗಿ ಈ ವೈರಾಣು ಪಕ್ಷಿಗಳಲ್ಲಿ ಮಾತ್ರ ಬರೋದು. ಆದ್ರೆ ಇತ್ತೀಚೆಗೆ ನಾವು 2024 ಅಮೆರಿಕ ದೇಶದಲ್ಲಿ ಒಂದು ನೋಡಿದೀವಿ, ಕೋಳಿಗಳಿಂದ ಹಸುಗಳಿಗೆ ಬಂದು, ಹಸುಗಳಿಂದ ಹಸುಗಳು ನೋಡ್ತಿದ್ರಲ್ಲ ಮನುಷ್ಯ, ಅವ್ರಿಗೆ ಬಂದಿದೆ ಇದು. ಅಂದ್ರೆ ಭಾರಿ ಇದು ಬೇರೆ ಎಲ್ಲೂ ರೆಕಾರ್ಡ್ ಆಗಿಲ್ಲ ಇದು. ಆದ್ರೆ ಪುನಃ ಹೇಗೆ ನೋಡ್ಬೇಕಂದ್ರೆ ಈಗ ಹಸುಗಳ ಹಾಲನ್ನ ನಾವು ಕುದಿಸಿ ಕುಡಿಯೋದ್ರಿಂದ ಈ ವೈರಾಣು ಸತ್ತೋಗುತ್ತೆ. ಇನ್ನೊಂದು, ಭಾರತದಲ್ಲಿ ಕಳೆದ ತಿಂಗಳು ನಾವು ನಾಗ್ಪುರ ಮತ್ತೆ ಚಿಂದ್ವಾರ ಅನ್ನೋ ಎರಡು ಜಾಗದಲ್ಲಿ ನಾವು ಬೆಕ್ಕುಗಳಲ್ಲಿ ಕೋಳಿ ಜ್ವರ ಹರಡಿರೋದನ್ನ ನೋಡಿದೀವಿ. ಬಟ್ ಎಲ್ಲೂ, ಬಟ್ ಒಂದೇನಪ್ಪ ಅಂದ್ರೆ ಇದು ಭಾರತದಲ್ಲಿ ಇಲ್ಲಿವರೆಗೆ ಎಲ್ಲೂ ಕೂಡ ಮನುಷ್ಯರಿಗೆ ಬಂದಿರತಕ್ಕಂತ ಯಾವುದೇ ಒಂದು ನಿದರ್ಶನಗಳು ಇಲ್ಲ ಸರ್. ಈಗ ಡಾಕ್ಟ್ರೆ, ಈಗ ನಾವು ಸಾಮಾನ್ಯವಾಗಿ ಬರ್ಡ್ ಫ್ಲೂ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ, ಆದ್ರೆ ಈಗ ಮೊಟ್ಟೆ, ಮಾಂಸ ಇದನ್ನ ಸೇವನೆ ಮಾಡಿಬಿಡುತ್ತೇವೆ, ಇದು ಯಾವ್ದಾದ್ರು ತೊಂದರೆ ಉಂಟು ಮಾಡಬಹುದಾ? ಹೆಂಗೆ? ಇದು ನನ್ನ ಸಾರ್ವಜನಿಕರಲ್ಲಿ ಮತ್ತೆ ರೈತ ಬಾಂಧವರಿಗೆ ಇದು ನನ್ನ ಇಡೀ ಟಾಕ್ ನಲ್ಲಿ ಇದು ಭಾರಿ ಮುಖ್ಯವಾದ ಅಂಶ ನಾನು ಹೇಳಕ್ ಇಷ್ಟಪಡ್ತೀನಿ. ಮೊಟ್ಟೆ ಮತ್ತು ಕೋಳಿ ಮಾಂಸದ ಸೇವನೆಯಿಂದ ಕೋಳಿ ಜ್ವರ ಹರಡೋದಿಲ್ಲ. ಇದ್ರ ಬಗ್ಗೆ ಯಾವುದೇ ಒಂದು ಆತಂಕ ಬೇಡ, ಆತಂಕ ಬೇಡ, ಭಯ ಬೇಡ, ಏನು ಬೇಡ. ಇದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇನ್ಫ್ಲೂಯೆನ್ಸಾ ವೈರಸ್ ಏನಿದೆ, ಇದು ವೈರಾಣು ಇದೆಯಲ್ಲ, ಭಾರಿ ಸೂಕ್ಷ್ಮ ಜೀವಿ ಇದು. 60-70 ಡಿಗ್ರಿ ಉಷ್ಣತೆಯಲ್ಲಿ ಇದು ನಾಶ ಆಗ್ಬಿಡುತ್ತೆ ಇದು. ಬಟ್ ನಮ್ಮ ಒಂದು ಆಹಾರ ಪದ್ಧತಿ ಹೇಗಿದೆ ಅಂದ್ರೆ, ನಾವು ಬೇಯಿಸದೆ ಮೊಟ್ಟೆನೂ ತಿನ್ನೋದಿಲ್ಲ, ಮತ್ತೆ ಕುಕ್ಕರ್ ಅಲ್ಲಿ ಅಥವಾ ಒಲೆ ಮೇಲೆ ಬೇಯಿಸದೆ ನಾವು ಚಿಕನ್ ಅಥವಾ ಕೋಳಿ ಮಾಂಸ ತಿನ್ನೋದೇ ಇಲ್ಲ. ಹಾಗೆ ನಮ್ಮ ಆಹಾರ ಪದ್ಧತಿ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ನಾವು ಬೇಯಿಸೇ ತಿನ್ನೋದ್ರಿಂದ ಈ ರೋಗ ಕೋಳಿ ಮಾಂಸ ಮತ್ತು ಕೋಳಿ ಮೊಟ್ಟೆಯಿಂದ ಹರಡೋದಿಲ್ಲ. ಅದೇ ಕಾರಣಕ್ಕಾಗಿ ಬಹುಶಃ ನಮ್ಮಲ್ಲಿ ಇಲ್ಲಿವರೆಗೆ ಕೂಡ ಇಷ್ಟು ವರ್ಷ ಆದರೂ ಕೂಡ ನಮ್ಮಲ್ಲಿ ಕೋಳಿ ಜ್ವರ ವೈರಾಣುವಿನಿಂದ ಅಥವಾ ಹಕ್ಕಿ ಜ್ವರ ವೈರಾಣುವಿನಿಂದ ಮನುಷ್ಯರಿಗೆ ರೋಗ ಬಂದ ಯಾವುದೇ ನಿದರ್ಶನಗಳಿಲ್ಲ. ಹಾಗಾಗಿ ಯಾವುದೇ ಆತಂಕ, ಯಾವುದೇ ಭಯ, ಏನೂ ನಿಮ್ಮ ಮನಸ್ಸಲ್ಲಿ ಏನೂ ಇಟ್ಕೊಳ್ಳದೇನೆ ಕೋಳಿ ಮೊಟ್ಟೆ ಮತ್ತು ಮಾಂಸನ ಯಾವುದೇ ನಿರ್ಭೀತಿಯಿಂದ ಸೇವಿಸುವುದು ಅಂತ ನಾನು ಡಾಕ್ಟರ್ ಚಂದ್ರನಾಯ್ಕ ಅವರೇ, ನಾ ಯಾಕೆ ಹೇಳ್ತೇನೆ ಅಂದ್ರೆ, ಎಲ್ಲೋ ಬರ್ಡ್ ಫ್ಲೂ ಬಂದ್ಬಿಟ್ಟಿದ್ಯಪ್ಪ, ಅಥವಾ ಕೋಳಿ ಜ್ವರ, ಹಕ್ಕಿ ಜ್ವರ ಬಂದಿದೆ, ಕೋಳಿ ಜ್ವರ ಬಂದಿದೆ ಅಂತ ಹೇಳಿ ಸುದ್ದಿ ಬಂದ್ಬಿಡುತ್ತೆ. ಪತ್ರಿಕೆಯಲ್ಲಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ರೇಡಿಯೋದಲ್ಲಿ ಬರುತ್ತೆ, ಟಿವಿಯಲ್ಲಿ ಬರುತ್ತೆ, ಎಲ್ಲ ಕಡೆ. ಏ ಕೋಳಿ ತಿನ್ನಬಾರ್ದು, ಕೋಳಿ ಜ್ವರ ಬಂದಿದೆ, ತಿಂದ್ರೆ ಅನಾಹುತ ಆಗುತ್ತೆ, ಆ ಥರ ಎಲ್ಲ ಭಾವನೆ ಇದೆ ಈಗ. ಹಂಗಾಗಿ ಜನ ಆ ಸಮಯದಲ್ಲಿ ಇದಕ್ಕೂ ಈ ಕೋಳಿ ಪ್ರಾಡಕ್ಟ್ ಅನ್ನ ತಿನ್ನಾಕೆ ಹೋಗಲ್ಲ. ನಿಮ್ ಮನೇಲಿ ಮಾಡೋದ್ ಬೇಡ, ತರೋದ್ ಬೇಡ, ಎಲ್ಲೂ ತಿನ್ಬೇಡಿ, ಹಂಗ್ ಮಾಡಬೇಡಿ ಅಂತ ಹೇಳ್ತಾರೆ. ಏನ್ ಹೇಳ್ಬೇಕು ಡಾಕ್ಟರ್ ಇಲ್ಲಿ? ಹೌದೌದು, ಈಗ ಬೆಂಗಳೂರು ಆಕಾಶವಾಣಿಗೆ ನಾನು ಇದಕ್ಕೆ ನಾನು ಕೃತಜ್ಞತೆ ಅರ್ಪಿಸ್ತೀನಿ. ಯಾಕಂದ್ರೆ ಈ ಪ್ರೋಗ್ರಾಮ್ ನಡೆಸ್ತಿದ್ದೀರಿ, ಯಾಕಂದ್ರೆ ಇದು ಈ ನೋಡಿ ಕೋಳಿ ಫಾರಂ ಮೇಲೆ ಅವಲಂಬಿತರಾಗಿ ಸಾಕಷ್ಟು ಫ್ಯಾಮಿಲಿಗಳಿರ್ತವೆ. ಒಂದು, ನಾನಿನ್ನೂ ಘಂಟಾಘೋಷವಾಗಿ ಹೇಳ್ತಿದ್ದೀನಿ, ಕೋಳಿ ಮೊಟ್ಟೆ ಮತ್ತು ಕೋಳಿ ಮಾಂಸ ತಿನ್ನೋದ್ರಿಂದ ಕೋಳಿ ಜ್ವರ ಹರಡೋದಿಲ್ಲ, ಯಾವುದೇ ಭಯ ಇಲ್ಲ. ಯಾಕಂದ್ರೆ ನಾವು ಇದನ್ನ ಬೇಯಿಸ್ ತಿಂತೀವಿ, ಆ 60 ಡಿಗ್ರಿಲೇ ವೈರಾಣು ಸತ್ತೋಗೋದ್ರಿಂದ ನಾವು 100 ಡಿಗ್ರಿಗೆ ನಾವು ಅದನ್ನ ಬೇಯಿಸ್ತಾ ಇರೋದ್ರಿಂದ ವೈರಾಣು ಇರಲಿಕ್ಕೆ ಸಾಧ್ಯತೆಗಳೇ ಇಲ್ಲ. ಆಗ ಯಾವುದೇ ಭಯ ಇಲ್ಲದೆ, ಯಾವುದೇ ಒಂದು ಹೆದರಿಕೆ ಇಲ್ಲದೆ, ಎಲ್ಲರೂ ಖುಷಿಯಾಗಿ ಯಾವ ತರ ತಿಂತಿದ್ದೀರಿ ಅದೇ ತರ ಮೊಟ್ಟೆ ಮತ್ತೆ ಕೋಳಿ ಮಾಂಸನ ತಿನ್ಬೇಕು. ಅಂದ್ರೆ ಆ ಸಮಯದಲ್ಲಿ ಹಸಿದನ್ ತಿನ್ಬಾರ್ದು, ಬೇಯಿಸಿ ತಿನ್ಬೇಕು, ಬೇಯಿಸಿ ತಿನ್ಬೇಕು. ಮತ್ತೆ ನಾನು ಮೊದಲು ಹೇಳ್ತಕ್ಕಂಥ ಮುಂಜಾಗ್ರತಾ ಕ್ರಮಗಳನ್ನ ಎಲ್ಲ ತಗೋಬೇಕು. ಮತ್ತೆ ಯಾವುದೇ ಭೀತಿ ಇಲ್ಲದೆ, ಅಂದ್ರೆ ನಾವು ಬೇಯಿಸೋದ್ರಿಂದ ವೈರಾಣು ಸತ್ತು ಅಂದ್ರೆ ನಾಶ ಆಗೋದ್ರಿಂದ ಯಾವುದೇ ಭಯ ಇಲ್ಲದೆ ಈ ಕೋಳಿ ಮೊಟ್ಟೆ ಮತ್ತೆ ಮಾಂಸನ ಸೇವಿಸಬೇಕು ಅಂತ ನನ್ನ ವಿನಂತಿ ಸರ್. ಆಯ್ತು ಡಾಕ್ಟರ್ ಚಂದ್ರನಾಯ್ಕ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಹಕ್ಕಿ ಜ್ವರ ಅಥವಾ ಬರ್ಡ್ ಫ್ಲೂ ಅಂದ್ರೆ ಏನು, ಬರ್ಡ್ ಫ್ಲೂ ಬಂದ್ರೆ ಯಾಕೆ ಹೆದರಬಾರದು, ಮತ್ತೆ ಬರ್ಡ್ ಫ್ಲೂ ಯಾವ್ಯಾವ ತರದಲ್ಲಿ ಬರ್ತದೆ, ಹೀಗೆ ಸಾಕಷ್ಟು ಮಹತ್ವವಾದ ಮಾಹಿತಿಯನ್ನ ನಮ್ ಕೇಳುಗರಿಗೆ ನೀಡಿದ್ದೀರಿ. ಮತ್ತೆ ಈ ಹಕ್ಕಿ ಜ್ವರ ಬಂದ್ಬಿಡ್ತು ಅಂದ ತಕ್ಷಣ ನೀವು ಮೊಟ್ಟೆ ಮಾಂಸನ ತಿಂದೇ ಇರಬೇಡ್ರಿ, ಇದು ಬರ್ದಿದ್ದಂಗೆ ತಾವು ಕ್ರಮ ಕೈಗೊಳ್ಳಕ್ಕೂ ಸಾಕಷ್ಟು ಅವಕಾಶ ಇದಾವೆ ಅನ್ನೋದು ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 9448779796. ಇನ್ನೊಮ್ಮೆ ಹೇಳಿ, 9448779796. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಕ್ಕಿ ಜ್ವರ ಕುರಿತು ಡಾಕ್ಟರ್ ಬಿಎಂ ಚಂದ್ರಾನಾಯಕ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ತಿಪಟೂರು ತಾಲೂಕು ಅರಳುಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ವಸಮೋತ್ತೆನು ತಳೆಯ ಏಡಾದರೆ ಶೋಭನ ವಸಮೋತ್ತಿನ ಬಳಿಯ ಏಡಾದರೆ ಶೋಭನ ವಸಮೋತ್ತೆನು ತಳೆಯ ಏಡಾದರೆ ಶೋಭನ ವಸಮೋತ್ತಿನ ತಳೆಯ ಕಲ್ಲೈನಾಗೇರಿಯಿಂದ ಶೋಭನ ಮಾಲೆ ಕಲ್ಲೈನಾಗೇರಿ ಸೊರೆದಮ್ಮನ ತಳೆಯ ಏಡಾದರೆ ಶೋಭನ ಸೊರೆದಮ್ಮನ ತಳೆಯ ದಶರಥ ನಂದನ ಗಿರಿ ಎಂದ ಶೋಭನ ದಶರಥ ನಂದನ ಗಿರಿ ಎಂದ ದಶರಥ ನಂದನ ಗಿರಿ ಎಂದ ಶೋಭನ ದಶರಥ ನಂದನ ಚಂದ್ರಮ್ಮನ ತಳೆಯ ಏಡಾದರೆ ಶೋಭನ ಚಂದ್ರಮ್ಮನ ತಳೆಯ ಏಡಾದರೆ ಶೋಭನ ತಳೆಯ ಏಡಾದರೆ ಶೋಭನ ಚಂದ್ರಮ್ಮನ ತಳೆಯ ಅಂದ ಚಂದದ ಕಲ್ಲ ಕಟ್ಟೆ ಶೋಭನ ಅಂದ ಚಂದದ ಕಲ್ಲ ಕಟ್ಟೆ ಶೋಭನ ಚಂದದ ಕಲ್ಲ ಕಟ್ಟೆ ಶೋಭನ ಅಂದ ಚಂದದ ರಾಯ ಬೇಗರಿಗೆ ಸೇವಾ ಶರಣ ಶೋಭನ ರಾಯ ಬೇಗರಿಗೆ ಸೇವಾ ಶರಣ ರಾಯ ಬೇಗರಿಗೆ ಸೇವಾ ಶರಣ ಶೋಭನ ರಾಯ ಬೇಗರಿಗೆ ಸೇವಾ ಶರಣ ಶೋಭನ ಮುಂದಂದಂದಳು ಬೇವೆನ ಮಾರ ಶೋಭನವೇ ಅಂದ ಚಂದದ ಕಲ್ಲ ಕಟ್ಟೆ ಶೋಭನ ಅಂದ ಚಂದದ ಕಲ್ಲ ಕಟ್ಟೆ ಚಂದದ ಕಲ್ಲ ಕಟ್ಟೆ ಶೋಭನ ಅಂದ ಚಂದದ ಕಲ್ಲ ಕಟ್ಟೆ ಶೋಭನ ಚಂದದ ಕಲ್ಲ ಕಟ್ಟೆ ಮೇಲಿರುವ ಶೋಭನವೇ ಶಂಭೋ ಬೇಗರಿಗೆ ಬೇಗರಿಗೆ ಸೇವಾ ಶರಣ ಶೋಭನ ಬೇಗರಿಗೆ ಸೇವಾ ಶರಣ ಶೋಭನ ಶಂಬ ಬೇಗರಿಗೆ ಸೇವಾ ಶರಣ ಶೋಭನ ಬರೆಯಾತ ಪಟ ಕೊರಬೆತನು ತಾನೋಲ ಶೋಭನವೇ ಯಗಡ್ಗೌಡ ನೇದ ರತ್ನ ಜಾಡಿ ಶೋಭನ ಯಗಡ್ಗೌಡ ಕುರುಗೌಡ ನೇದ ರತ್ನ ಜಾಡಿ ಶೋಭನ ಕುರುಗೌಡ ನೇದ ರತ್ನ ಜಾಡಿ ಕುರುಗೌಡ ನೇದ ರತ್ನ ಜಾಡಿ ಶೋಭನ ಕುರುಗೌಡ ನೇದ ರತ್ನ ಜಾಡಿ ಕುರುಗೌಡ ನೇದ ರತ್ನದ ಜಾಡಿ ಎದ್ದೇಳಿರಿ ಕೈಯ ಮೋಗ ದೇವೋ ಶೋಭನೆ, ಎದ್ದೇಳಿರಿ ಕೈಯ ಮೋಗ ನಾವೆಲ್ಲ ಸೇವನಿಗೆ ಶೋಭನ. ರೀ ಒಂದ್ ಒಳ್ಳೆ ಇನ್ಶೂರೆನ್ಸ್, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತದಲ್ಲಿ ತಿರುಪಟೂರು ತಾಲೂಕು ಅರಳಗುಪ್ಪೆಯ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದ ಕೇಳುತ್ತಿರುವಿರಿ. ರಾಣಿ ಕರು ಕಂಡು ರಾಜ ಸಾರಿ ಹೊರಟ ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆಗೆ, ತಂದೆರಾರ ಮನೆಗೆ, ತಾಯಿ ತಂದೆರಾರ ಮನೆ, ತಾಯಿ ತಂದೆರಾರ ಮನೆಗೆ, ತಾಯಿ ತಂದೆ ಮನೆಗೆ, ತಂದೆ ರಾರ ಮನೆ ಬಾಗಲು ಮುಂದೆ ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ತಂಜಂ ಸೋಭದ್ರೆ ಕರಿಶಾನೆ, ಸೋಭದ್ರೆ ಕರಿಶಿ ಏನಂದಾನೆ ತಂಗಿ ನಮ್ಮ ಪಾದ ಇಡಿ ಬಾರೆ, ತಂಗಿ ನಮ್ಮ ಪಾದ ಇಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ತಂಗಿ ನಮ್ಮ ಪಾದ ಒಯ್ಯಡಿ ಬಾರೆ, ಒಂದೇ ಗೊಟ್ಟೆ ನಿಮ್ಮ ಬೆನ್ನಕ ಬೇದು ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಿಮ್ಮ ಪಾದ ನಾನು ಇಡಿಯಲ್ಲ, ನಾನು ಇಡಿಯಲ್ಲ ಅಣ್ಣಯ್ಯ ನಿನ್ನೆ ನಾ ಕೊಡಿವೆ ಕರುಣಿಸಿ ಮತ್ತೆ ನಾ ಕೊಡಿವೆ ದೃಢದಿಂದ, ನಿನ್ನೆ ನಾ ಕೊಡುವ ಕರುಣಿಸ ಮತ್ತೆ ನಾ ಕೊಡುವೆ ದೃಢದಿಂದ, ನಾ ಕೊಡಿವೆ ಕರುಣಿಸ ಮತ್ತೆ ನಾ ಕೊಡಿವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣಿಸ ಮತ್ತೆ ನಾ ಕೊಡುವೆ ದೃಢದಿಂದ, ಆನೆಯ ಕೊಡಿವೆ ಆನೆಯ ಮರಿ ಕೊಡಿವೆ ಆನೆಗೂ ಮೈ ಜೇನಾದ ಕೊಡಿವೆ, ಆನೆಗೂ ಮೈ ಜೇನಾದ ಆನೆಗೂ ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಆನೆಗೂ ಮೈ ಜೇನಾದ ಕೊಡುವೆ, ಮೈ ಜೇನಾದ ಕೊಡುವೆ, ತಂಗಮ್ಮ ತಡೆದ ಬಾಗಲ ಬಿಡು ನಮಗೆ, ಹಿಡಿದ ಪಾದವ ಬಿಡು ನಮಗೆ, ತಡೆದ ಬಾಗಲ ಬಿಡು ನಮಗೆ, ಹಿಡಿದ ಪಾದವ ಬಿಡು ನಮಗೆ, ಬಾಗಲ ಬಿಡು ನಮಗೆ, ಹಿಡಿದ ಪಾದವ ಬಿಡು ನಮಗೆ, ತಡೆದ ಬಾಗಲ ಬಿಡು ನಮಗೆ, ಹಿಡಿದ ಪಾದವ ಬಿಡು ನಮಗೆ, ನಮಗೊಂಟು ಆನೆ ಮರಿ ನಮಗೊಂಟು ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನೊಂಟು, ಆನೇರ ಮಗನುಂಟು, ಆನೆ ಆನೇರ ಮಗನ, ಆನೆ ಆನೇರ ಮಗನುಂಟು, ಆನೆ ಆನೇರ ಮಗನ, ಆನೆ ಆನೇರ ಮಗನುಂಟು ಅಣ್ಣಯ್ಯ ನಿನ್ನೆ ನಾ ಕೊಡಿವೆ ಕರುಣೇಶೆ ಮತ್ತೆ ನಾ ಕೊಡುವೆ ದೃಢದಿಂದ, ನಿನ್ನೆ ನಾ ಕೊಡುವೆ ಕರುಣೇಶ ಮತ್ತೆ ನಾ ಕೊಡುವೆ ದೃಢದಿಂದ, ನಾ ಕೊಡುವೆ ಕರುಣೇಶ ಮತ್ತೆ ನಾ ಕೊಡುವೆ ದೃಢ, ಕಷ್ಟದಿಂದ ನಿನ್ನೆ ನಾ ಕೊಡುವೆ ಕರುಣಿಸೋ ಮತ್ತೆ ನಾ ಕೊಡುವೆ ದುಡದಿಂದ ಕೊಡಿವೆ ಒಂಟೆಯ ಮರೆ ಕೊಡಿವೆ ಒಂಟೆಗೂ ಮೈ ಜೇನಾದ ಕೊಡಿವೆ ಒಂಟೆಗೂ ಮೈ ಜೇನಾದ ಕೊಡಿವೆ ಒಂಟೆಗೂ ಮೈ ಜೇನಾದ ಕೊಡುವೆ ಒಂಟೆಗೂ ಮೈ ಜೇನಾದ ಕೊಡುವೆ ಮೈ ಜೇನಾದ ಕೊಡಿವೆ.